ಬಂದೆ ನಮ್ಮ ತೇರಿಗೆ ಬಾರಮ್ಮ ಬಾತಂಗೆ ಊರಿಗೆ ನಿನ್ನ ಕರಿಲಾಕ ಬಂದೆ ನಮ್ಮ ತೇರಿಗೆ ತಂಗಿ ಮುನಸಾಕ ಹೇಳಮ್ಮ ಬೇಗ ತಂಗಿ ಮುನಸಾಕ ಹೇಳಮ್ಮ ಬೇಗ ಪರಡು ಕರಿಲಾಕ ಬಂದೆ ನಮ್ಮ ತೇರಿಗೆ ಬರದೆ ಬಾಳ ದಿವಸ ಆಯ್ತವರಿಗೆ ಪರಡು ಕರಿಲಾಕ ಬಂದೆ ನಮ್ಮ ತೇರಿಗೆ ಬಾರಮ್ಮ ಬಾತಂಗೆ ಊರಿಗೆ ನಿನ್ನ ಕರಿಲಾಕ ಬಂದೆ ನಮ್ಮ ತೇರಿಗೆ ಕರಿಲಾಕ ಬಂದೆ ನಮ್ಮ ತೇರಿಗೆ ಹುಟ್ಟಿ ಬೆಳೆದಿರವ ತವರೂರ ಮನೆಯ ಹುಟ್ಟಿ ಬೆಳೆದಿರವ ತವರೂರ ಮನೆಯ ಬಿಟ್ಟು ಬಂದ ಮೇಲೆ ಎಲ್ಲ ನೀನು ಮರೆತೆಯ ಬಂದೆ ನಮ್ಮ ತೇರಿಗೆ ಹೊರಡು ಕರಿಲಾಕ ಬಂದೆ ನಮ್ಮ ತೇರಿಗೆ ಬಾರಮ್ಮ ಬಾತಂಗೆ ಊರಿಗೆ ನಿನ್ನ ಕರಿಲಾಕ ಬಂದೆ ನಮ್ಮ ತೇರಿಗೆ ನಿನ್ನ ಕರಿಲಾಕ ಬಂದೆ ನಮ್ಮ ತೇರಿಗೆ ಹಡದ ತಾಯಿ ತಂದೆಯನ್ನ ಸ್ಮರಸಿ ಹಡದ ತಾಯಿ ತಂದೆಯನ್ನ ಸ್ಮರಸಿ ಬಿಡದೆ ಬಾರಮ್ಮ ಪ್ರೀತಿಯ ಬೆರಸಿ ಬಿಡದೆ ಬಾರಮ್ಮ ಪ್ರೀತಿಯ ಬೆರಸಿ ಒಡವೆ ಮಗಳನ್ನು ನಾನಿನ್ನ ಮಗನಿಗೆ ಒಡವೆ ಮಗಳನ್ನ ನಾನಿನ್ನ ಮಗನಿಗೆ ಹೊರಡು ಕರಿಯಾಕ ಬಂದೆ ನಮ್ಮ ತೇರಿಗೆ ಹೊರಡು ಕರಿಲಾಕ ಬಂದೆ ನಮ್ಮ ತೇರಿಗೆ ಬಾರಮ್ಮ ಬಾತಂಗೆ ಊರಿಗೆ ಕರಿಲಾಕ ಬಂದೆ ನಮ್ಮ ತೇರಿಗೆ ನಿನ್ನ ಕರಿಲಾಕ ಬಂದೆ ನಮ್ಮ ತೇರಿಗೆ ನನ್ನ ಹೆಂಡತಿಯು ಸಿಟ್ಟಾದಳೆಂದು ನನ್ನ ಹೆಂಡತಿಯು ಸಿಟ್ಟಾದಳೆಂದು ನಿನ್ನ ಮನದಲ್ಲಿ ಮರಗುವಿಯಾನೊಂದು ಮನದಲ್ಲಿ ಮರಗುವಿಯಾನೊಂದು ನಮ್ಮ ಹಡದಮ್ಮ ನಾಣೆಯು ನಿನಗೆ ಹೊರಡು ಕರಿಯಾಕ ಬಂದೆ ನಮ್ಮ ತೇರಿಗೆ ನಮ್ಮ ಹಡದಮ್ಮ ನಾಣೆಯು ನಿನಗೆ ಇನ್ನು ತಡಬೇಕೆ ಹೊರಡಮ್ಮ ಊರಿಗೆ ತಡಬೇಕೆ ಹೊರಡಮ್ಮ ಊರಿಗೆ ಬಾರಮ್ಮ ಬಾತಂಗೆ ಊರಿಗೆ ನಿನ್ನ ಕರಿಲಾಕ ಬಂದೆ ನಮ್ಮ ತೇರಿಗೆ ನಿನ್ನ ಕರಿಲಾಕ ಬಂದೆ ನಮ್ಮ ತೇರಿಗೆ ನಿನ್ನ ಮಗನಿಗೆ ಚಿನ್ನದ ಉಂಗುರ ಮಗನಿಗೆ ಚಿನ್ನದ ಉಂಗುರ ಮಾಡಿಸಿ ತಂದಿರವೆ ದೊಡ್ಡಮ್ಮ ಸಿಂಗಾರ ಮಾಡಿಸಿ ತಂದಿರವೆ ದೊಡ್ಡಮ್ಮ ಸಿಂಗಾರ ಗಾಡಿ ಹತ್ತಮ್ಮ ತಡಬೇಕೆ ಊರಿಗೆ, ಗಾಡಿ ಹತ್ತಮ್ಮ ತಡಬೇಕೆ ಊರಿಗೆ, ನಿನ್ನ ಕರಿಲಾಕ ಬಂದೆ ನಮ್ಮ ತೇರಿಗೆ, ಗಾಡಿ ಹತ್ತಮ್ಮ ತಡಬೇಕ ಊರಿಗೆ, ನಿನ್ನ ಕರಿಲಾಕ ಬಂದೆ ನಮ್ಮ